ಕನಕನ ವಿನೋದ ಸಚ್ಚಿದಾನಂದ ವಿದಳಿದ ಖೇದ ಆನಂದ ನಕನ ವಿನೋದ ಸಚ್ಚಿದಾನಂದ ವಿದಳಿದ ಖೇದ ಶಿವ ಶಿವ ಭವ ಭವ ಶರಣ ಮಮ ಭವತು ಸದಾ ತವ ಸ್ಮರಣ ವ್ಯಾಕರಣ ಸ್ವಭಾವ ಶಿವನಾರಾಯಣ ತೀರ್ಥ ದೇವ ನವ ವ್ಯಾಕರಣ ಸ್ವಭಾವ ಶಿವನಾರಾಯಣ ತೀರ್ಥ ದೇವ ಶಿವ ಶಿವ ಭವ ಭವ ಶರಣ ಮಮ ಭವತು ಸದಾ ತವ ಸ್ಮರಣ ಶಿವ ಶಿವ ಭವ ಭವ ಶರಣ ಮಮ ಭವತು ಸದಾ ತವ ಸ್ಮರಣ ಮಮ ಭವತು ಸದಾ ತವ ಸ್ಮರಣ ಮಮ ಭವತು ಸದಾ ತವ ಸ್ಮರಣ. ಡಾಕ್ಟರ್ ಎಂ ಬಾಲಮುರಳಿಕೃಷ್ಣ ಹಾಡಿದ ನಾರಾಯಣ ತೀರ್ಥರ ರಚನೆಯೊಂದಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು.